ಕೋಟೆ ಜನಮನವೇ ವೇದಿಕೆಯು ವೈಜಯಂತಿ ಜನಮನವೇ ವೇದಿಕೆಯು ವೈಜಯಂತಿ ಸಕಲ ಸೌಹಾರ್ದದ ಸಮಬಾಳು ನಿನ್ನ ಗುಡಿ ಸಕಲ ಸೌಹಾರ್ದದ ಸಮಬಾಳು ನಿನ್ನ ಗುಡಿ ಸತ್ಯ ಸೂರ್ಯನ ತೇಜ ನಿನಗಾಯ್ತು ಪ್ರಣತಿ ಸತ್ಯ ಸೂರ್ಯನ ತೇಜ ನಿನಗಾಯ್ತು ಪ್ರಣತಿ ಬೆಳಗುತ್ತಿರು ಭಾರತದ ಬಿಡುಗಡೆಯ ಬೆಳಕೆ ಬೆಳಗುತ್ತಿರು ಭಾರತದ ಬಿಡುಗಡೆಯ ಬೆಳಕೆ ಶ್ರಾವಣದ ಶುಭ ದಿನದಿ ಯಮೆ ತೆರೆದ ಬೆಳಕೆ ಶ್ರಾವಣದ ಶುಭ ದಿನದಿ ಯಮೆ ತೆರೆದ ಬೆಳಕೆ ಬೆಳಗುತ್ತಿರು ಬೆಳಗುತ್ತಿರು ಬೆಳಗುತ್ತಿರು ಬೆಳಕೆ ಬೆಳಗುತ್ತಿರು ಬೆಳಗುತ್ತಿರು ಬೆಳಗುತ್ತಿರು ಬೆಳಕೆ ಬೆಳಗುತ್ತಿರು ಭಾರತದ ಬಿಡುಗಡೆಯ ಬೆಳಕೆ ಬೆಳಗುತ್ತಿರು ಭಾರತದ ಬಿಡುಗಡೆಯ ಬೆಳಕೆ ಬೆಳಗುತ್ತಿರು ಭಾರತದ ಬಿಡುಗಡೆಯ ಬೆಳಕೆ ದೇಶಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ವೃಂದಗಾನದಲ್ಲಿ ಹೇ ಜನನೇ ಜನ್ಮಭೂಮಿ ಇದೋ ನಿನಗೆ ವಂದನ ಚರಣದಲ್ಲಿ ನಮ್ಮ ರಕ್ತ ತರ್ಪಣ ಹೇ ಜನನಿ ಜನ್ಮಭೂಮಿ ಇದೋ ನಿನಗೆ ವಂದನ ನಿನ್ನ ವೀರ ಚರಣದಲ್ಲಿ ನಮ್ಮ ರಕ್ತ ತರ್ಪಣ ಹೇ ಜನನಿ ಜನ್ಮಭೂಮಿ ಇದೋ ನಿನಗೆ ವಂದನ ವಂದನ ವಂದನ ಉಸಿರು ತುಂಬಿದಂಥ ನಮ್ಮ ದೇಹ ನಂದನ ನಮಗೆ ಪ್ರಾಣ ನೀಡಿದಂಥ ಜನನಿ ನಿನಗೆ ವಂದನ ನಮಗೆ ಪ್ರಾಣ ನೀಡಿದಂಥ ಜನನಿ ನಿನಗೆ ವಂದನ ನಮಗೆ ಪ್ರಾಣ ನೀಡಿದಂಥ ಜನನಿ ನಿನಗೆ ವಂದನ ಹೇ ಜನನಿ ಜನ್ಮಭೂಮಿ ಇದೋ ನಿನಗೆ ವಂದನ ನಿನ್ನ ವೀರ ಚರಣದಲ್ಲಿ ನಮ್ಮ ರಕ್ತ ತರ್ಪಣ ಹೇ ಜನನಿ ಜನ್ಮಭೂಮಿ ಇದೋ ನಿನಗೆ ವಂದನ ನಿನ್ನ ವೀರ ಚರಣದಲ್ಲಿ ನಮ್ಮ ರಕ್ತ ತರ್ಪಣ ಹೇ ಜನನಿ ಜನ್ಮಭೂಮಿ ಇದೋ ನಿನಗೆ ವಂದನ ವಂದನ ವಂದನ ನಿನ್ನ ಕೆಣಕಿದಂಥ ವೈರಿ ರಕ್ತ ಕುಡಿಯುವ ಧೀರರು ನಿನ್ನ ಕೆಣಕಿದಂಥ ವೈರಿ ರಕ್ತ ಕುಡಿಯುವ ಧೀರರು ನಿನ್ನ ಕೆಣಕಿದಂಥ ವೈರಿ ರಕ್ತ ಕುಡಿಯುವ ಧೀರರು ನಿನ್ನ ಶಕ್ತಿ ಪಡೆದು ನಾವು ಮೆರವ ಧೀಮಂತರು ನಿನ್ನ ಶಕ್ತಿ ಪಡೆದು ನಾವು ಮೆರವ ಧೀಮಂತರು ನಿನ್ನ ಶಕ್ತಿ ಪಡೆದು ನಾವು ಮೆರವ ಧೀಮಂತರು ಹೇ ಜನನಿ ಜನ್ಮಭೂಮಿ ಇದೋ ನಿನಗೆ ವಂದನ ನಿನ್ನ ವೀರ ಚರಣದಲ್ಲಿ ನಮ್ಮ ರಕ್ತ ತರ್ಪಣ ಹೇ ಜನನಿ ಜನ್ಮಭೂಮಿ ಇದೋ ನಿನಗೆ ವಂದನ ನಿನ್ನ ವೀರ ಚರಣದಲ್ಲಿ ನಮ್ಮ ರಕ್ತ ತರ್ಪಣ ಹೇ ಜನನಿ ಜನ್ಮಭೂಮಿ ಇದೋ ನಿನಗೆ ವಂದನ ವಂದನ ವಂದನ ಇದುವರೆಗೆ ಕೆಲವು ದೇಶಭಕ್ತಿ ಗೀತೆಗಳನ್ನು ಆಲಿಸಿದಿರಿ

ಕಾರ್ಯಕ್ರಮಗಳನ್ನ ನಾವು ಜೊತೆಗೆ ಮಾಡೋದ್ರಿಂದ ನಮಗೆ ಇಳುವರಿಯಲ್ಲಿ ಬಹಳಷ್ಟು ವ್ಯತ್ಯಾಸ ಬರ್ತದೆ, ಜಾಸ್ತಿ ಆಗ್ತದೆ. ಸೊ ಇಂಥ ಎಲ್ಲ ಪದ್ಧತಿಗಳನ್ನು ನಾವು ಏಕಕಾಲಕ್ಕೆ ಅನುವಾದಿಸಿದಾಗ ಇದೊಂಥರ ನಿಖರ ಕೃಷಿಗೆ ಬಹಳ ಹತ್ತಿರವಾದಂತಹ ಒಂದು ಪದ್ಧತಿ. ಅದನ್ನ ಕೂಡ ಇವತ್ತು ರೈತರು ಸುಮಾರು ಜನ ಬೆಳೀತಾ ಇದಾರೆ, ಬಹಳಷ್ಟು ರೈತರು ಇದನ್ನ ಮಾಡೋದ್ರಿಂದ ಬಹಳಷ್ಟು ಅನುಕೂಲಗಳಿದ್ದಾವೆ. ಇನ್ನ ಈ ಹೊದಿಕೆ ಕೊಡೋದು ಎಷ್ಟು ಮಟ್ಟಿಗೆ ಅನುಕೂಲಕರ ಅಂತೀರಿ? ಹೌದು, ಈಗ ಹೊದಿಕೆ ಇಂತ ಮೊದಲು ನಾನು ಏನ್ ಹೇಳ್ಬೇಕು ಅಂತ ಇಷ್ಟಪಡ್ತೇನೆ ಅಂತೇಳಿದ್ರೆ, ಹನಿ ನೀರಾವರಿ ಬೇಕಿದೆ. ಈ ನೀವು ಹೊದಿಕೆ ಹಾಕಬೇಕಾದ್ರೆ ಮಾಮೂಲಿ ನೀರಾವರಿ ಪದ್ಧತಿಯಲ್ಲಿ ನಾವು ಹೈ ನೀರಾವರಿ ಪದ್ಧತಿ ಮಾಡಕ್ಕಾಗಲ್ಲ. ಹೊದಿಕೆ ನಾವು ಹಾಕುವಂತ ಒಂದು ಆಲೋಚನೆ ಇದ್ರೆ ನಮಗೆ ಹನಿ ನೀರಾವರಿ ಪದ್ಧತಿ ಅಳವಡಿಸಬೇಕು. ಸಾಮಾನ್ಯವಾಗಿ ನಾವು ತರಕಾರಿ ಬೆಳೆಗಳಲ್ಲಿ ಹನಿ ನೀರಾವರಿ ಅಂತ ಹೇಳುವಾಗ ಇನ್ಲೈನ್ ಡ್ರಿಪ್ ಲ್ಯಾಟರಲ್ ಅಂತ ಹೇಳ್ತೇವೆ, ಅಂದ್ರೆ ಸಾಲು ನೆನೆಸುವ ಹನಿ ಸಾಧಕಗಳು. ಇದನ್ನ ನಾವು ಬಳಸಿಕೊಂಡು ನಾವು ಮೊದಲು ಈ ಬೆಡ್ ನ ಮೇಲೆ ನಾವು ಹನಿ ಸಾಲು ನೆನೆಸುವಂತಹ ಡ್ರಿಪ್ಪರ್ಸ್ ಅನ್ನ ಹಾಕೋಬೇಕು ನಾವು. ಇದಕ್ಕೆ ಸುಮಾರು ಅಂತ ಹೇಳಿದ್ರೆ ನಾವು ಈಗ ಉದಾಹರಣೆಗೆ ಒಂದು 35-40,000 ಖರ್ಚು ಬರುತ್ತೆ ಒಂದು ಎಕರೆಗೆ. ಆಮೇಲೆ ಸಾಮಾನ್ಯವಾಗಿ ನಾವು 16 cm ದಪ್ಪದ ಪ್ರತಿ ಗಂಟೆಗೆ 2-4 liters ನೀರನ್ನು ಸೂಸುವಂತಹ ಹನಿ ಸೂಸುವ ಸಾಧನಗಳಿರುವಂತಹ ಹನಿಗೊಳಗಳನ್ನು ನಾವು ಉಪಯೋಗಿಸಬೇಕಾಗತ್ತೆ. ಅದು ಒಂದು ಹನಿ ಸೂಸುವ ಸಾಧನದಿಂದ ಇನ್ನೊಂದು ಹನಿ ಸೂಸುವ ಸಾಧನಕ್ಕೆ ಸಾಮಾನ್ಯವಾದ ಒಂದು ಅಂತರ ಅಂತ ಹೇಳಿದ್ರೆ 1 feet ಅಂತರದ್ದು ತಗೋಬಹುದು, 40 cm ಅಂತರದ್ದು ನಾವು ತಗೋಬೇಕು. ಸೊ ಈ ರೀತಿಯ ಇದು ಮಾಡ್ಕೋಬೇಕು. ಆಮೇಲೆ ನೀವು ಕೇಳಿದ್ರೆ ಈ ಮಲ್ಚಿಂಗ್ ಬಗ್ಗೆ, ಅಂದ್ರೆ ಹೊದಿಕೆ ಕೊಡುವಂತದ್ದು. ಹೊದಿಕೆ ಅಂದ್ರೆ ಬಹಳಷ್ಟು ರೀತಿಯ ಹೊದಿಕೆಗಳಿದಾವೆ ನಾವು, ಒಣ ಹುಲ್ಲಿರ್ಬೋದು, ಮೇವಿನ ಬಳಸುವಂತ ಕೆಲವು ಹುಲ್ಲುಗಳೆಲ್ಲ ಇರ್ಬೋದು, ಅದನ್ನ ಯೂಸ್ ಮಾಡಬಹುದು. ಆದರೂ ಇವತ್ತಿನ ದಿವಸದಲ್ಲಿ ನಾವು ಜಾಸ್ತಿಯಾಗಿ ನಾವು ಕಾಣುವಂತದ್ದು ಅಥವಾ ಬಹಳ ಅನುಕೂಲ ಇರುವಂತದ್ದು ಅಂತ ಹೇಳಿದ್ರೆ ಒಂದು ಈ ಪ್ಲಾಸ್ಟಿಕ್ ಹೊದಿಕೆ. ಈ ಪ್ಲಾಸ್ಟಿಕ್ ಹೊದಿಕೆ ಬೆಡ್ಗಳ ಮೇಲೆ ನಾವು ಹೊದಿಸಬೇಕಾಗುತ್ತೆ. ಸಾಮಾನ್ಯವಾಗಿ ಈ 30 microns ದಪ್ಪ ಇರುವಂತಹ ಪ್ಲಾಸ್ಟಿಕ್ ಶೀಟ್ ಅನ್ನು ನಾವು ಹೊದಿಸುತ್ತೇವೆ. ಇಂತಹ ಒಂದು ಪ್ಲಾಸ್ಟಿಕ್ ಹೊದಿಕೆ ಸಾಮಾನ್ಯವಾಗಿ 1 kg 38 m² ತೂಗುತ್ತೆ. ಸೊ ಒಂದು ಎಕರೆಗೆ 2700 m ಉದ್ದದ ಒಂದು ಪ್ಲಾಸ್ಟಿಕ್ ಶೀಟ್ ಬೇಕಾಗುತ್ತೆ. ಅಂದ್ರೆ ನಾವು 5 feet ಅಂತರಕ್ಕೆ ಒಂದೊಂದು ಜೋಡಿ ಸಾಲು ಮಾಡುವಂತ ಒಂದು ಪದ್ಧತಿ ಇದ್ದಿದ್ರೆ ಸಾಮಾನ್ಯ 2700 m ಅಂತ ಉದ್ದದ ಇದು ಬೇಕಾಗುತ್ತೆ. ಅಂದ್ರೆ ಸುಮಾರು ಒಂದು ಅದು ಬಂಡಲ್ ಲೆಕ್ಕಲ್ಲಿ ಬರ್ತದೆ. ಅಂದ್ರೆ ಬಂಡಲ್ ಅಂತ ಹೇಳಿದ್ರೆ ಒಂದು 600 feet ಅಂತ ಹೇಳ್ತೇವಲ್ಲ, ಒಂದು 600 feet ಉದ್ದ ಇರುವಂತ ಬಂಡಲ್ ಬರ್ತದೆ. ಸೊ ಆದ್ರೆ ನಮ್ಗೆ ಒಂದು ಎಕರೆಗೆ ಎಷ್ಟು ಬಂಡಲ್ ಬೇಕಪ್ಪ ಅಂತ ಹೇಳಿದ್ರೆ ಸಾಮಾನ್ಯ ಒಂದು 5 meters ಒಂದೊಂದು 5 feet ಒಂದೊಂದು ಸಾಲು ನೆನೆಸುವ ಬೆಡ್ಗಳನ್ನ ಮಾಡಂಗಿದ್ರೆ ನಾವು ಸಾಮಾನ್ಯವಾಗಿ 4.5-5 bundles ಬೇಕಾಗುತ್ತೆ. ಆಮೇಲೆ ಅದೇ ರೀತಿ ಇದಕ್ಕೆ 1 kg ಸಾಮಾನ್ಯ ಇವತ್ತು 140-170 rupees ಬೇರೆ ಬೇರೆ ಕ್ವಾಲಿಟಿ ಬೇರೆ ಬೇರೆ ಕಂಪನಿಯವರ ಮುಖಾಂತರ ಮಾಡಿದ್ರೆ 140-170 rupees. ಹಾಗೂ ನಾವು ಈ ರೀತಿ ಎಲ್ಲ ಲೆಕ್ಕ ಹಾಕಿದಾಗ ಒಂದು ಎಕರೆಗೆ ಸಾಮಾನ್ಯ 12,000 rupees ಅಷ್ಟು ಖರ್ಚು ಬರ್ತದೆ ಈ ಒಂದು ಮಲ್ಚಿಂಗ್ ಮಾಡಬೇಕಾದ್ರೆ. ಇನ್ನು ಈ ಮಲ್ಚಿಂಗ್ ಮಾಡೋದ್ರಿಂದ ಆಗುವಂತ ಅನುಕೂಲಗಳೇನು? ಈಗ ನೀವು ಇಷ್ಟು ನಾವು ಒಂದು ಎಕರೆಗೆ 12,000 rupees ಖರ್ಚು ಮಾಡಿದಂತ ಇಂದ ಮಲ್ಚಿಂಗ್ ಏನು ಉಪಯೋಗ ಅಂತ ಕೇಳಿದ್ರೆ ಮುಖ್ಯವಾಗಿ ಕಳೆ ನಿಯಂತ್ರಣ. ಈ ಮಳೆಗಾಲದಲ್ಲಿ ನೋಡಬೇಕು, ಕಳೆ ಬಹಳ ಬೇಗನೆ ಬರೋದ್ರಿಂದ ಕಳೆ ನಿಯಂತ್ರಣ ಮಾಡಲಿಕ್ಕೆ ಸುಮಾರಷ್ಟು ಕೂಲಿ ಆಳುಗಳ ಅವಶ್ಯಕತೆ ಇದೆ. ಹಾಗೂ ನೀರಿನ ಉಳಿತಾಯ, ನೀವು ಬೇಸಿಗೆ ಕಾಲದಲ್ಲಿ ಹಾಗೂ ಬೇರೆ ಟೈಮ್ನಲ್ಲಿ ನೀವು ಮಾಡೋದಾದ್ರೆ ಒಂದು ಎಕರೆಗೆ ನಾವು ಏನು ನೀರಾವರಿ ಮಾಮೂಲಿ ಪದ್ಧತಿಯಲ್ಲಿ ಮಾಡ್ತೇವೆ ಈ ಮಲ್ಚಿಂಗ್ ಮತ್ತು ಡ್ರಿಪ್ ಮಾಡೋದ್ರಿಂದ ಆರಾಮವಾಗಿ 2 acres ನಾವು ನೀರು ಉಳಿಸಬಹುದು ನೀವು. ಸೊ ಅದರಿಂದ ನೀರಿನ ಉಳಿತಾಯ ಕೂಡ ಇವತ್ತಿನ ದಿವಸದಲ್ಲಿ ನೀರಿನ ಬಹಳ ತೊಂದರೆ ಇರೋದ್ರಿಂದ, ಹಾಗೂ ದೈಹಿಕ ಶ್ರಮ ಕೂಲಿ ಆಳುಗಳ ಉಳಿತಾಯ ಇದು ಮುಖ್ಯವಾದಂತಹ ಲಾಭ. ಹಾಗೂ ಈಗ ಮಳೆಗಾಲದ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಹಾಕಿದಂತ ರಸಗೊಬ್ಬರ ಜಾಸ್ತಿ ಮಳೆ ಬಿದ್ದಾಗ ಅದು ನೀರಿನಲ್ಲಿ ಕೊಚ್ಕೊಂಡು ಹೋಗ್ತದೆ, ನಾವು ಹಾಕಿದ ರಸಗೊಬ್ಬರ ಅದಕ್ಕೆ ಗಿಡಗಳೇ ಸಿಗೋದಿಲ್ಲ. ಈ ರೀತಿ ನಾವು ಮಲ್ಚಿಂಗ್ ಮಾಡೋದ್ರಿಂದ ಈ ರಸಗೊಬ್ಬರ ಪೋಲಾಗೋದು ಕೂಡ ಕಡಿಮೆ ಆಗ್ತದೆ, ಹಾಗೂ ಕೆಲವು ಸಂದರ್ಭದಲ್ಲಿ ಈ ರೋಗ ರುಜಿನಗಳ ಹಾವಳಿ ಕೂಡ ಬಹಳ ಕಡಿಮೆ ಇರ್ತದೆ. ಇನ್ನು ನಾವು ಮೇಲ್ಗೊಬ್ಬರವನ್ನು ಕೂಡ ಕೊಡಬೇಕು ಅಂತ ತಾವು ತಿಳಿಸಿದ್ರಿ ಈ ಮೊದಲು, ಅದನ್ನ ನೀರಿನ ಮೂಲಕ ಕೊಡಬಹುದೇ? ಈಗ ನಾವು ಈ ಸುಧಾರಿತ ಪದ್ಧತಿ ನಾವು ಏನು ಪ್ರಿಸಿಷನ್ ಫಾರ್ಮಿಂಗ್ ನಿಖರ ಕೃಷಿ ಅಂತ ಏನು ಹೇಳ್ತಾ ಇದ್ದೇವೆ, ಆಗ ಮಲ್ಚಿಂಗ್ ಡ್ರಿಪ್ ಅಳವಡಿಸಿಕೆಲ್ಲ ಮಾಡುವ ಸಂದರ್ಭದಲ್ಲಿ ನಾವು ಮಲ್ಚಿಂಗ್ ಮಾಡಿದಾಗ ನಾವು ಈ ರಸಗೊಬ್ಬರವನ್ನ ನಾವು ಭೂಮಿ ಮುಖಾಂತರ ಹಾಕುವಂತ ಪ್ರಮೇಯ ಇರೋದಿಲ್ಲ. ಯಾಕಂದ್ರೆ ಮಲ್ಚಿಂಗ್ ಶೀಟ್ ನಲ್ಲಿ ನಾವು ಒಂದು ಸಣ್ಣದ ಒಂದು 3 inches ಅಗಲದ ಸಣ್ಣ ಒಂದು ರಂಧ್ರವನ್ನು ಮಾಡಿ ಅದರಲ್ಲಿ ಗಿಡ ಹಾಕಿರ್ತೇವೆ. ಯಾವ ರೀತಿಯಲ್ಲೂ ಕೂಡ ನಾವು ಗುದ್ದಲಿನ ಸರಸಾಡ್ಕೊಂಡು ಹಾಕುವಂತ ಪ್ರಮೇಯ ಇರೋದ್ರಿಂದ ರಸಗೊಬ್ಬರವನ್ನು ನಾವು ನೀರಾವರಿ ಮುಖಾಂತರನೇ ಕೊಡಬೇಕಾಗುತ್ತೆ. ಇದಕ್ಕೆ ರಸ ನೀರಾವರಿ ಅಂತ ಹೇಳ್ತೇವೆ. ಈ ರಸ ನೀರಾವರಿ ಪದ್ಧತಿಯಲ್ಲಿ ನಾವು ಏನ್ ಮಾಡ್ತೇವೆ ಅಂತಂದ್ರೆ 20-25% ಭಾಗವನ್ನು ನಾವು ಫಸ್ಟ್ಗೆ ಮೊದಲಿಗೆ ನಾವು ನಾಟಿ ಮಾಡುವ ಹಂತದಲ್ಲಿ ಭೂಮಿಗೆ ಹಾಕ್ತೇವೆ. ಉಳಿದ 75% ಅದರಲ್ಲೂ ಕೂಡ ನಾವು ರಸ ನೀರಾವರಿ ಮಾಡೋದ್ರಿಂದ ಅದರ ನಾವು ಹಾಕುವಂತ ಕ್ಷಮತೆ ಜಾಸ್ತಿ ಇರೋದ್ರಿಂದ 50% ಮಾತ್ರ ಹಾಕಿದ್ರೆ ಸಾಕು. ಅಷ್ಟನ್ನ ನಾವು ಸಮ ಪ್ರಮಾಣದಲ್ಲಿ ಅಥವಾ ಬೆಳವಣಿಗೆ ಹಂತದಲ್ಲಿ ಸ್ವಲ್ಪ ಕಡಿಮೆ ಹಾಗೂ ಜಾಸ್ತಿ ಬೆಳವಣಿಗೆ ಇರೋ ಜಾಸ್ತಿ ಇದರ ಸ್ವಲ್ಪ ವ್ಯತ್ಯಾಸ ಮಾಡಿಕೊಂಡು ನಾವು ಸುಮಾರು 1 to 2 times ರಸಗೊಬ್ಬರನ ಕೊಡಬೇಕಾಗತ್ತೆ. ನಾವು ಯಾವುದೇ ಸಾಮಾನ್ಯ 100-125 ಬರುವಂತಹ ಬೆಳೆಗಳಿಗೆ 15 weeks ಮಟ್ಟಿಗೆ ನಾವು ಕೊಡಬೇಕಾಗತ್ತೆ. ಅಂದ್ರೆ 15 weeks ಅಂದ್ರೆ ಸಾಮಾನ್ಯ 30 rupees ನೀರಾವರಿ ಕೊಡಬೇಕಾಗತ್ತೆ. ಸೊ ಈ ರೀತಿ ನಾವು

ಸೊ ಇದು ಕೂಡ ನಾವು ಅದು ರೋಗ ಬಂದ ಮೇಲೆ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟನೇ. ಮುಂಜಾಗ್ರತೆ ವಹಿಸ್ಬೇಕು ಇದಕ್ಕೆ, ಯಾವ ರೀತಿ ಮುಂಜಾಗ್ರತೆ, ಬೆಳೆ ಪರಿವರ್ತನೆ, ಆಮೇಲೆ ಇನ್ನೊಂದು ಟ್ರೈಕೋಡರ್ಮ ಮತ್ತೆ ಸೂಡಮೋನಸ್ ನಾನು ಮೊದಲು ಬಹಳಷ್ಟು ನಿಮಗೆ ಬೇವಿನ ಹಿಂಡಿಗೆ ಬೆರೆಸಿ, ಗೊಬ್ಬರಕ್ಕೂ ಬೆರೆಸ್ರಿ, ಎಲ್ಲದಕ್ಕೂ ಬೆರೆಸ್ರಿ ಅಂತ ಹೇಳಿದೆ. ಅದು ಮುಖ್ಯವಾಗಿಂತ ಈ ಬೇರುಗಂಟು ನಿಯಂತ್ರಣ ಮಾಡ್ಲಿಕ್ಕೆ ಇದನ್ನ ಉಪಯೋಗಿಸಾಗುತ್ತೆ. ಇನ್ನ ರೋಗಗಳು ಯಾವ್ಯಾವ ಬರ್ತವೆ ಅಂತ ವಿಶೇಷವಾಗಿ? ಈಗ ಮುಖ್ಯವಾಗಿ ಬರುವಂತಹ ರೋಗಗಳು ಅಂತ ಹೇಳಿದ್ರೆ ಬೂದಿ ರೋಗ, ಅಂಗಮಾರಿ ರೋಗ ಹಾಗೂ ಎಲೆ ಚುಕ್ಕೆ ರೋಗ, ಈ ರೋಗಗಳು ಹೆಚ್ಚಾಗಿ ಕಾಣಿಸ್ಕೊಳ್ತವೆ. ಈ ಬೂದಿ ರೋಗದ ಹತ್ತಿರ ನಾ ಮೊದಲೇ ಹೇಳಿದ ಹಾಗೆ ಗಂಧಕವನ್ನು ಬಳಸ್ಕೋಬಹುದು. ಆಮೇಲೆ ಈ ಬೇವಿನೆಣ್ಣೆ ಕೂಡ ಇತ್ತೀಚಿನ ದಿನಗಳಲ್ಲಿ ಕೆಲವು ಸಲ ಒಂದು ಒಳ್ಳೆ ಪರಿಣಾಮ ಕಂಡುಬರ್ತಾ ಇದೆ. ಹೌದು, ಒಂದು 2 ml ಬೇವಿನೆಣ್ಣೆಯನ್ನ ನಾವು ಉಪಯೋಗಿಸಬಹುದು. ಬೇವಿನೆಣ್ಣೆ ಉಪಯೋಗಿಸುವಾಗ ಅದನ್ನ ಹಾಗೆ ಅದನ್ನ ನೀರಿಗೆ ಹಾಕಂಗಿಲ್ಲ, ಅದನ್ನ ಬೇವಿನೆಣ್ಣೆನ ಚೆನ್ನಾಗಿ ಮೊದಲು ಕರಸ್ಕೋಬೇಕು. ಅದು ಹಾಗೆ ನೀರಿನಲ್ಲಿ ಕರಗೋದಿಲ್ಲ, ಅದು ಅದನ್ನ ಕರೆಸಬೇಕಾದ್ರೆ ಸ್ವಲ್ಪ ಸೋಪ್ನ ಸೊಲ್ಯೂಷನ್ ಹಾಕೊಂಡು ಒಂದು ಬಾಟಲ್ ಅಲ್ಲಿ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿ ಆಮೇಲೆ ನಮ್ಮ ಮುಖ್ಯವಾದಂತಹ ಟ್ಯಾಂಕಿಗೆ ಅದನ್ನ ಹಾಕೊಂಡು ಸಿಂಪರಣೆ ಮಾಡಬೇಕು. ಅದೇ ರೀತಿ ಬೇರೆ ಬೇರೆ ಔಷಧಿಗಳು, ಹಳೆ ಔಷಧಿಗಳು, ನಿಮಗೆ ಬೆಲಟಾನ್ ಇರ್ಬೋದು 2 g ಅಥವಾ ನಿಮಗೆ ಹೆಕ್ಸಾಗೋನಜಾಲ್ ಅಂತ ಬರುತ್ತೆ 1 ml, ಡೈನೋಕ್ಯಾಪ್ ಅಂತ ಹೇಳುವಂತ ಔಷಧಿ ಇದೆ, ಇವುಗಳನ್ನೆಲ್ಲ ಬಳಸ್ಕೊಂಡು ನಾವು ಬೂದಿ ರೋಗದ ಹತೋಟಿಯನ್ನು ಮಾಡ್ಕೋಬೇಕು. ಮುಖ್ಯವಾಗಿ ಬೂದಿ ರೋಗ ಅಂತ ಹೇಳಿದ್ರೆ ಬೂದಿ ರೋಗ ನಾವು ಕೈ ಮೀರಿ ಹೋಗ್ಲಿಕ್ಕೆ ಬಿಡಬಾರ್ದ. ನಾವು ಒಂದು ಎಲೆಗೆ ಫಸ್ಟ್ ಕಾಣ್ಕೊಳ್ತದೆ, ಎಲ್ಲೋ ಸಿಂಪರಣೆ ಮೂಲೆಯಲ್ಲಿ ಒಂದು ಎಲೆ ಕಾಣುತ್ತೆ, ನಿಮ್ಗೆ ಎಲ್ಲಾನು ಒಂದೇ ಸಲ ಅಟ್ಯಾಕ್ ಆಗಲ್ಲ ಅದು. ಆವಾಗ ಆ ಸಂಜೆ ಬಂದ ತಕ್ಷಣ ನೀವು ಹೊಡಿಬೇಕು, ಆವಾಗ ಕಂಟ್ರೋಲ್ ಬರುತ್ತೆ. ಏನೇ ಎಲ್ಲಾ ಎಲೆಗಳಿಗೆ ಬೂದಿ ಬಂದ್ಮೇಲೆ ಆ ಎಲೆಗಳು ಉದುರೋದು ಗ್ಯಾರಂಟಿ ಅದು, ಆಮೇಲೆ ಇಳುವರನೇ ಬರೋದಿಲ್ಲ, ಆಮೇಲೆ ಎಲೆ ಉದುರೋದು ಅಂದ್ರೆ ಇಳುವರಿ ಬರಲ್ಲ. ಸೊ ಈ ರೀತಿ ಬೂದಿ ರೋಗದನ್ನ ಮೊದಲೇ ನಾವು ನೋಡ್ಕೊಂಡು ಅದನ್ನ ಮಾಡಬೇಕು. ಎರಡನೇದು ಮುಖ್ಯವಾಗಿದ್ರೆ ಅಂಗಮಾರಿ ರೋಗ, ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಕಂಡು ಬರ್ತದೆ ಅಂಗಮಾರಿ ರೋಗ. ಜಾಸ್ತಿ ಮೋಡ ಕವಿದ ವಾತಾವರಣ, ಎಲ್ಲಿ ಇದು ಮಳೆ ಜಾಸ್ತಿ ಇರುವಂತ ಸಂದರ್ಭದಲ್ಲಿ ಈ ಬಿಸಿಲು ಮಳೆ ಅಂತ ಹೇಳುವಾಗ ಈ ಫೈಟಾಪ್ತರ್ ಅಂತ ಹೇಳುವಂತ ಒಂದು ರೋಗದಿಂದ ಬರುವಂತ ಈ ಅಂಗಮಾರಿ ರೋಗ, ಇದನ್ನ ನಾವು ನಿಯಂತ್ರಣ ಮಾಡಬೇಕಾದ್ರೆ ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಹೇಳ್ತೇವೆ ನಾವು, ತಾಮ್ರದ ಆಕ್ಸಿಕ್ಲೋರೈಡ್ ಅಂತ ಹೇಳುವಂಥದ್ದು. ಆಮೇಲೆ ತಾಮ್ರದ ಹೈಡ್ರಾಕ್ಸೈಡ್ ಅಂತ ಒಂದು ಬರ್ತದೆ. ಈ ತಾಮ್ರದ ಆಕ್ಸಿಕ್ಲೋರೈಡ್ಗಿಂತ ತಾಮ್ರದ ಹೈಡ್ರಾಕ್ಸೈಡ್ ಬಳಸುವುದು ಉತ್ತಮ, ಕೊಸೈಡ್ ಅಂತ ಹೇಳಿ ಹೊಸದಾಗಿ ಒಂದು ಔಷಧ ಬಂದಿದೆ. ಆಮೇಲೆ ಮೆಟಲಾಕ್ಸಿಲ್ ಎಂಜೆಡ್ ಅಂತ ಹೇಳಿ, ರೆಡೋಮಿಲ್ ಅಂತ ಹೇಳುವಂತ ಒಂದು ಔಷಧ. ಆಮೇಲೆ ಬೋರ್ಡೋ ದ್ರಾವಣ, ಬೋರ್ಡೋ ದ್ರಾವಣ ನಾವು ಬಹಳಷ್ಟು ನಾವು ಈ ತೋಟಗಾರಿಕೆ ಪ್ಲಾಂಟೇಷನ್ಗೆ ತೆಂಗ್ ಅಡಿಕೆಗೆ ಜಾಸ್ತಿ ಉಪಯೋಗಿಸ್ತಾರೆ, ಕಾಫಿಗೆಲ್ಲ ಉಪಯೋಗಿಸ್ತಾರೆ. ಇಂಥ ಈ ಬೋರ್ಡ ದ್ರಾವಣ ಕೂಡ ನಾವು ಇತ್ತೀಚಿನ ದಿನಗಳಲ್ಲಿ ನಾವು ತರಕಾರಿ ಬಳಸಲಿಕ್ಕೆ ನಾವು ಕಂಡುಹಿಡಿದಿದ್ದೇವೆ, ಅಂದ್ರೆ ಯೂಸ್ ಮಾಡ್ತೇವೆ, ಉಪಯೋಗಿಸ್ತಾ ಇದ್ದೇವೆ. ಶೇಕಡ 1 ಬೋರ್ಡ ದ್ರಾವಣ ಕೂಡ ಉಪಯೋಗಿಸಬಹುದು. ಆಮೇಲೆ ಏಲಿಯೇಟ್ ಅಂತ ಹೇಳಿ ಸ್ವಲ್ಪ ಹಳೆ ಔಷಧಿನೇ, ಸಟೈಲ್ ಅಲ್ಯೂಮಿನಿಯಂ ಅಂತ ಹೇಳಿ, ಇದನ್ನ ನಾವು ರೋಗ ಬರೋ ಮೊದಲು ಕೊಡಬೇಕು. ನಾವು ಇದೊಂಥರ ಮುಂಜಾಗ್ರತಾ ಕ್ರಮ ಆಗಿ ಇದನ್ನು ಕೊಡಬೇಕು. ಆಮೇಲೆ ಡೈ ಮೆಥೋಮಾರ್ಫ್ ಇವು ಕೂಡ ಬಳಸಬಹುದು. ಸುಮಾರಷ್ಟು ಔಷಧಿಗಳಿದಾವೆ, ಅದನ್ನ ನಾನು ಇಷ್ಟೇ ಔಷಧ ಹೇಳಿದ್ರೆ ಎಲ್ಲಾನು ಉಪಯೋಗಿಸಿ ಅಂತ ಹೇಳೋದು. ಒಂದನ್ನ ಆಯ್ಕೆ ಮಾಡಬೇಕು, ಆದ್ರೆ ಒಂದನ್ನೇ ಉಪಯೋಗಿಸಬಾರ್ದು. ಒಂದು ಬೆಳಗ್ಗೆ ನೀವು ಒಂದ್ ಔಷಧಿನ ಉಪಯೋಗಿಸಿದ ಮೇಲೆ ಆಮೇಲೆ ಅದನ್ನ ಬದಲಾಯಿಸಬೇಕು ಅಂತ ಹೇಳಿ ಉದ್ದೇಶದಿಂದ ಇಷ್ಟು ಉದ್ದದ ನಾನು ಪಟ್ಟಿಯನ್ನು ಕೊಡ್ತಾ ಇದ್ದೇನೆ. ಎಲೆ ಚುಕ್ಕೆ ರೋಗನೂ ಕೂಡ ಈ ಒಂದು ಶಿಲೀಂಧ್ರನಾಶಕಗಳಿಂದ ನಿಯಂತ್ರಣಕ್ಕೆ ಬರುತ್ತೆ. ಆದ್ರೂ ಅದಕ್ಕೆ ಇಷ್ಟು ದೊಡ್ಡ ಶಿಲೀಂಧ್ರನಾಶಕಗಳ ಅವಶ್ಯಕ ಎಲ್ಲ ಈ ಸಾಮಾನ್ಯ ಸಿಗುವಂತ ಮ್ಯಾಂಗೋಸಬ್ ಅಂತ ಹೇಳುವಂತ ಔಷಧಿ ಕೂಡ, ಅಥವಾ ಕ್ಲೋರೋಥಾಲೋನಿಲ್ ಅಂತ ಹೇಳಿ ಬಹಳ ಪ್ರಚಾರದಲ್ಲಿರುವಂತಹ ಈ 2 ಔಷಧಿ ಕೂಡ ಎಲೆ ಚುಕ್ಕೆ ರೋಗವನ್ನ ನಿಯಂತ್ರಣ ಅಷ್ಟು. ಈ ಅಂಗಮಾರಿ ರೋಗ ಮತ್ತು ಬೂದಿ ರೋಗಕ್ಕೆ ನೋಡಿದ್ರೆ ಎಲೆ ಚುಕ್ಕೆ ರೋಗ ಅಷ್ಟು ದೊಡ್ಡ ಸಮಸ್ಯೆ ಅಲ್ಲ. ಇನ್ನು ನಂಜು ರೋಗ ಅಂತೂ ಈ ಸಸ್ಯ ಏನು ಮತ್ತೆ ಥ್ರಿಪ್ಸ್ ನಿಯಂತ್ರಣ ಮಾಡಿದ್ರೆ ನಿಯಂತ್ರಣಕ್ಕೆ ಬರುತ್ತೆ. ನಂಜು ರೋಗ ದೊಡ್ಡ ಸಮಸ್ಯೆ. ಮುಖ್ಯವಾಗಿ ನಾವು ಈ ಕೀಟಗಳನ್ನ ರಸಹೀರುವ ಕೀಟಗಳನ್ನ ನಿಯಂತ್ರಣ ಮಾಡಬೇಕು, ನಾವು ಯಾವ ವಿಧಾನ ಹೇಳಿದೇವೆ ಆ ವಿಧಾನದಲ್ಲಿ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಅಂತ ಹೇಳಿದ್ರೆ ನಾವು ಇವತ್ತಿನ ದಿವಸದಲ್ಲಿ ನಾವು ಏನು ನರ್ಸರಿಗಳನ್ನ ಮಾಡುವಾಗ ನರ್ಸರಿಯಲ್ಲಿ ಉತ್ತಮವಾದಂತಹ ಪರದೆಗಳನ್ನ ಉಪಯೋಗಿಸಿಕೊಂಡು ನರ್ಸರಿ ಹಂತದಲ್ಲಿ ಯಾವುದೇ ರೋಗ ಅದಕ್ಕೆ ತಗಲುವ ಹಾಗಾಗಿ ನೋಡ್ಕೋಬೇಕು. ಒಂದು ಸಂರಕ್ಷಿತ ವಾತಾವರಣದಲ್ಲಿ ನರ್ಸರಿನ ಬೆಳೆಸಿ ನಾವು ಉಪಯೋಗಿಸಿದ ನಂಜುರನ್ನು ಬಹಳಷ್ಟು ನಿಯಂತ್ರಣ ಮಾಡಬಹುದು. ಇನ್ನು ಇಷ್ಟೆಲ್ಲ ಸುಧಾರಿತ ಕ್ರಮಗಳನ್ನು ಅನುಸರಿಸೋದ್ರಿಂದ ಎಷ್ಟು ಇಳುವರಿ ಪಡಿಬಹುದು ಅಂತೇಳಿ? ಸಾಮಾನ್ಯವಾಗಿ ನೋಡಿ, ಈಗ ಈ ತೆರೆದ ಪರಾಗಸ್ಪರ್ಶಗಳ ತಳಿಗಳು ಅಂತ ಹೇಳ್ತಾ ಇದ್ದೇವೆ ನಾವು, ಒಂದು ಎಕರೆಗೆ ಸಾಮಾನ್ಯ 10 tons ಅಥವಾ 12 tons ಇಳುವರಿ ಪಡಿಬಹುದು. ಅದೇ ರೀತಿ ಸಂಕರಣ ತಳಿಗಳಿಂದ ಸಾಮಾನ್ಯವಾಗಿ 20-25 tons ವರೆಗೂ ಪ್ರತಿ ಎಕರೆಗೆ ನೀವು ಬೆಳೆಯನ್ನ ಇಳುವರಿಯನ್ನ ಪಡಿಬಹುದು. ಅದು ಒಳ್ಳೆ ಸಮಯದಲ್ಲಿ ನಾವು ಸುತ್ತಮುತ್ತ ಬೆಂಗಳೂರು ಸ್ವಲ್ಪ ನೋಡ್ತಾ ಇದೀವಿ ನಾವು. ಜೂನ್ ತಿಂಗಳಲ್ಲಿ ರೈತರು ಬೆಳೆ ಬಿಟ್ಟರೆ, ಜಾಸ್ತಿ ಮಳೆ ಬಂದಿಲ್ಲ ಈ ವರ್ಷ ನೋಡಿ, ಈ ವರ್ಷ ಒಳ್ಳೆ ಬೆಳೆ ಬರ್ತದೆ. 25 tons ವರೆಗೂ ರೈತರು ತೆಗೆಯುವಂತಹ ಒಂದು ಪ್ರಮಾಣ ಕಾಣ್ತಾ ಇದೆ. ತುಂಬಾ ಸಂತೋಷ ಡಾಕ್ಟರ್ ಶಂಕರ್ ಅಬ್ಬಾರ್ ಅವರೇ, ಒಳ್ಳೆದೇ ತಾವು ಇದುವರೆಗೂ ಈ ದೊಣ್ಣೆ ಮೆಣಸಿನಕಾಯಿಯಲ್ಲಿರುವಂತಹ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ, ಸುಧಾರಿತ ತಳಿಗಳ ಬಗ್ಗೆ ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಾ, ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಇದುವರೆಗೆ ದೊಣ್ಣೆ ಮೆಣಸಿನಕಾಯಿ ಬೇಸಾಯ ಕುರಿತು ಡಾಕ್ಟರ್ ಶಂಕರ್ ಹೆಬ್ಬಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಪಿಎಂ ಜಗದೀಶ್. ರೈತ ಬಾಂಧವರೇ, ಇನ್ನು ಮುಂದೆ ಕೇಳಿ ಮಹದೇವಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದ. ಸುವಿ ಸಂಕರಣ ಕೋಣಗಲ ಸುವೇ ಶಂಕರಣ ಕುಣಗಲ್ಲರಿ ಮೇಲೆ ಹೂವ ಮಾರುಳ ದಣಿ ಚಂದ ಸುವೆ ವಿ ಶಂಕರಣ ಕುಣಗಲ್ಲರಿ ಮೇಲೆ ಹೂವ ಮಾರುಳ ದಣಿ ಚಂದ ಸುವೆ ಹೂವ ಮಾರುವಲೆ ನಮ್ಮ ತೇರಿಗೆ ವರೆ ದುರ್ಗಕ್ಕೆ ತಡವಾದ ರತ್ತೆ ಬಯಾದೇರ ಸುರಿಗೊಯ್ತಿನತ್ತೆ ನಿಜಗಲ್ಲ ದುರ್ಗಕ್ಕೆ ತಡವಾದ ರತ್ತೆ ಬಯಾದೇರೆ ಸುರೇ ತಡವಾದ ರತ್ತೆ ಬೈದಿರ ಮಲನಾಡ ಗಿಡ ಬಂದ ನೀರ ಮರು ಕಲ ಕಾಲೆ ಕುಲಾದ್ರೆ ಕುಲಾಲೆ ಮಾವೈ ನಾಟದ ಮರು ಗಾವಾಸುವೆ ಕಲ ಕಲ ಕಲ ಕಾಲೆ ಕೊಲು ಕಲರೆ ಕೊಲು ಕಾಲೆ ಮಾವೈ ನಾಟದ ಮರ ಗಾವಾಸುವೆ ಮಾವೈ ನಾಟದ ಮರ ಗಾವಯೋವಾಗ ಬಾಳೆಯ ಮುಳ್ಳು ಸಣದಿತೋ ಸುವೆ ಮಾವೈ ನಾಟದ ಮರಗ ಕೊಯ್ಯೋಕೋಗೆ ಬಾಳೆಯ ಮುಳ್ಳು ಸಣದಿತೋ ಸುವೆ ಬಾಳುವ ಮುಳ್ಳುಂಟೆ ಬದನೆಗೆ ಚೇಗುಂಟೆ ಬಾಳೆ ನಿನ ಮಾತು ನಿಜ ಉಂಟೆ ಸುವೆ ಮನಿನ ಮಾತು ನಿಜ ಉಂಟೆ ಸುವೆ ಕೊಂಬುಂಟೆ ಎತ್ತಿಗೆ ಮಾತುಂಟೆ ಆತ ಮನಿನ ಮಾತು ನಿಜ ಉಂಟೆ ಸುವೆ ನಾನು ತರುವಾಗ ಏಳು ಮಗಳಲ್ಲೇ ಎಲ್ಲಾಡಿ ಕಲಿತೆ ವಾಸ ಮಾತ ಸುವೆ ಮಲ್ಲಿಗೆ ಹಾಕೋದಂಗೆ ಇದ್ದಾವೆ ಮತ್ತೊಂದು ಚೋಟು ಬೆಳೆದ ಸುವೆ ಮಲ್ಲಿಗೆ ಹಾಕೋದಂಗೆ ಇದ್ದಾತೆ ಮತ್ತೊಂದು ಚೋಟು ಬೆಳೆಯಲ್ದೆ ಸುವೆ ಮತ್ತೊಂದು ಚೋಟು ಬೆಳೆದವ ಅತ್ತಮ್ಮ ಮತ್ತ ಪರಾಣಿ ಮೂಡುದಾಳ ಸುವೆ ಮತ್ತೊಂದ ಚೋಟ ಬೆಳೆಯಲ್ದೆ ಅತ್ತಮ್ಮ ಮತ್ತ ಬರಾಣಿ ಮೂಡಿವಲ್ಲ ಸುವೆ ಅತ್ತೆ ಸಾಯರಿಗೆ ಅತ್ತಿತೋ ಕಾಳಿಂಗ ಇತ್ತಾಳೆ ಲೋಗಿ ವಾಲೆ ಓಡೆ ಸುವೆ ಅತ್ತೆ ಸಾಯರಿಗೆ ಅತ್ತಿತೋ ಕಾಳಿಂಗ ಇತ್ತಾಳೆ ಡಿಗೆ ಮಾಡಿ ಉತ್ಕೊಂಡು ಮಗನಿಗೆ ಗುಣಾಲಿಕೆ ಸುವೆ ತಾಳೆ ಲೋಗೆ ಒಲೆ ಓಡೊಡುಗೆ ಮಾಡಿ ಉತ್ಕೊಂಡು ಮಗನಿಗೆ ಗುಣಾಲಿಕೆ ಸುವೆ ಉತ್ಬ ಕಾಲು ಮಗನಿಗೆ ಉಣಲಿಕ್ಕೆ ಹೇಳಾಳೆ ಉತ್ತರ ದೇವಿ ಸೊಸೆಯಲ್ಲ ಸುವೇ ಒಂದು ಮಗನಿಗೆ ಹೇಳಾಳೆ ಒಂದು ಮಗನಿಗೆ ಹೇಳಾಳೆ ಉಣಲಿಕ್ಕೆ ಹೇಳಾಳೆ ಉತ್ತರ ದೇವಿ ಸರವಲ್ಲ ಉತ್ತರ ದೇವಿ ಸರಿಯಲ್ಲ ಸಣ್ಣಯ್ಯ ಬುಡು ಬುಡಣ ತೋವಾರಿಗೆ ಸುವೆ ಉತ್ತರ ದೇವಿ